ಈಗ ಏನ ಬಿಸಿಲು ಬಿತ್ತು ಅಂದ್ಕೊಳ್ಳೇನ ಒಣಗಿಸಿ ಆಮೇಲೆ ಮಾರಾಟ ಮಾಡ್ಬೇಕು ಏನ್ ಗೊತ್ತಿಲ್ಲ. ಆದ್ರ ಏನಪ್ಪಾ ನಮ್ಮ ಪರಿಸ್ಥಿತಿ ಹಿಂಗ ಇಲ್ಲ, ಬಿಸಿಲು ಬೇಕು ಅದಕ್ಕ. ಬಿಸಿಲು ಇತ್ತಂದ್ರನ ಹೆಸರು ಒಂದ್ ಸ್ವಲ್ಪ ಕಾಳು ಬಿಡಾಕ ಚಲೋ ಕಾಳು ಆಗ್ತೈತಿ. ಬಿಸಿಲಿಲ್ಲ ಅಂತ ಹೇಳಿದ್ಕ ಬರೀ ಮಾಡಾಗಿ ಮಾಡಿ ಕವಚ್ಕೊಂಡು ಅದು ಕಾಳು ಬೆಳಕನ ಇದು ಆಗಿಲ್ಲ ಅದಕ್ಕ. ಇಲ್ಲ ಕಾಳು ಬೆಳೆದಿದ್ದು ಈಗ ರಾಶಿ ಮಾಡ್ಬೇಕು ಅನ್ನೋದ್ರಾಗನ ಮಳೆ ಹತ್ತಿ ನಿಂತು ಹೊಡೆದ್ಬಿಟ್ಟು. ಹಿಂಗಾಗಿ ಏನಾಗಿದೆ ಅವು ಒಳಗಿನ ಕಾಳೆಲ್ಲ ಕರಗ ಹಾಕತಾವು, ಮತ್ತೆ ಒಂದ್ ಚೂರು ಚೂರು ಅಲ್ಲಲ್ಲಿ ಬೂಳ್ಸ್ ಬರಾಕತಾವು. ಹಿಂಗಾಗಿ ತಾಬಿಡು ತುಬಿಡು ಬಿಸಿಲಿಗೆ ಒಣಗಿ ಹಾಕಿ ಸ್ವಲ್ಪ ಲೇಟ್ ಮಾಡೋಣ ರಾಶಿ ಮಾಡೋಣ ಅಂತ ವಿಚಾರ ಮಾಡಾಕತ್ತೀವಿ ನೋಡು. ಅಲ್ಲ ಚಂದ್ರು, ಈಗ ಈ ರೈತರ ಬದುಕು ಹಿಂಗ ನೋಡು ಅಂದ್ರೆ ಎಷ್ಟು ನಾವು ಮನಸ್ಸು ಮಾಡಿ ಕೆಲಸ ಮಾಡ್ಬೇಕಂದ್ರು ಸಾಕಷ್ಟು ತೊಂದರೆಗಳು ಬರ್ತಾವು. ಸಾಥ್ ಕೊಡುದಿಲ್ಲ. ಹಿಂಗಾಗಿ ಹೋಸಲ ನೋಡು, ಹೋಸಲ ಅಂತೂ ಮಳೆ ಇಲ್ದಂಗನ ಆಗ್ಬಿಡ್ತು. ಈ ಸಲ ನೋಡಿದ್ರೆ ಮಳೆ ಜಾಸ್ತಿ ಆಗ್ಬಿಡ್ತು. ಹಿಂಗಾಗಿ ರೈತನ್ಗ ಯಾವ ಟೈಮ್ನಾಗ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಒಂದಂತ ಖರೆ, ಮೊನ್ನೆ ಒಬ್ಬ ಸೈಂಟಿಸ್ಟ್ ಬಂದಿದ್ರಪ್ಪ, ಅವರು ಹೇಳಕತ್ತಿದ್ರು ಈಗ ಗೋಂಜಾಳ ಹಾಕಿನ್ ನಾನು ಹಾಕ್ಬೇಕಾರ ಈಗ ನಾವು ಗೊಬ್ಬರ ಮತ್ತೆ ಹಾಕ್ತೀವಿ, ಗೊಬ್ಬರ ಮತ್ತೆ ಈ ಬೀಜ ನಾವು ಕರೆಕ್ಟ್ ಆಗಿ ರೈತ ಸಂಪರ್ಕ ಕೇಂದ್ರ ತಗೊಂಬೇಕು, ಆಮೇಲೆ ಬೀಜೋಪಚಾರ ಮಾಡ್ಬೇಕು ಅಂತೆಲ್ಲ ಹೇಳಿದ್ರು. ಅದಕ್ಕೆ ಔಷಧ ಹೊಡೆದು ನೀಟಾಗಿ ಚಂದ ಮಾಡಿದ್ರೆ ಅಂದ್ರೆ ಆಮೇಲೆ ಹೊಡಿಬೇಕಾದ್ರೆ ನಾವೇನ್ ಮಾಡ್ತೀವಿ ಗೊತ್ತನು ರೈತರು, ಅದು ಗೊಬ್ಬರ ನಮ್ಗೆ ಏನ್ ತಿಳಿತ ಹಂಗ ಹಾಕ್ಬಿಡ್ತೀವಿ. ಹಾ, ಒಂದ್ ಚೀಲ ಯೂರಿಯಾ ಒಂದ್ ಚೀಲ ಡಿ ಎ ಪಿ ಅಂತ ಹೇಳಿ ತಗೊಂಡು ಹಂಗ ಉಕ್ಕಿಬಿಡ್ತೀವಿ. ಅಂದ್ರೆ ಸಮ ಪ್ರಮಾಣದಲ್ಲಿ ಹಾಕೋದು ಬಹಳ ಮುಖ್ಯದ. ಮತ್ತೆ ಒಂದಿಟ್ಟು ಸಾವಯವ ಗೊಬ್ಬರದ ಕಡೆ ಲಕ್ಷ ಹರಿಸು ಅಂತ ಅಂದ್ರೆ ಅವರು. ಈಗ ನೋಡಪ್ಪ ಚಂದ್ರು, ನೀನು ಶಾಣೆ ಇದ್ದೀವಿ, ನಿಮ್ಮ ಮನೆಗ ಒಂದು ತಿಪ್ಪಿ ಗೊಬ್ಬರದ್ದು ಖಜಾನೆ ಇಟ್ಟೆ ಅನ್ಪ ನೀನು. ಅದಕ್ಕೆ ನಿಂದು ಸ್ವಲ್ಪ ಪೀಕ ಬೇರೆ ಇರ್ತ ನೋಡು. ತಿಪ್ಪಿ ಗೊಬ್ಬರ ಜಾಸ್ತಿ ಉಪಯೋಗ ಮಾಡೋದು ನಾನು. ಈಗ ನಮ್ಮ ರೈತ ಬಾಂಧವರಿಗೆ ಈ ತಾಂತ್ರಿಕತೆಯನ್ನು ತಿಳ್ಕೊಂಡ್ರೆ ಮಾತ್ರ ಏನಾದ್ರು ಒಂದು ಹೆಚ್ಚು ಲಾಭ ಮಾಡ್ಕೊಳಕ್ ಆಗತ್ತೆ ಅಂತ ಅವ್ರು ಹೇಳಾಕತ್ತಿದ್ರು. ಹೌದು, ಬೆಳೆ ಉತ್ಪಾದನಾ ತಾಂತ್ರಿಕತೆಗಳನ್ನ ಅಳವಡಿಸ್ಕೋಬೇಕು ನಾವು. ಅವ್ರು ಒಂದ್ ಮಾತು ಹೇಳಿದ್ರು ಚಂದ್ರು, ಬಹಳ ನನ್ನ ಹಿಡಿಸ್ತದ. ನಮ್ಮ ಜನರು ನಾವೆಲ್ಲ ಓದಿವಿ, ಆದ್ರ ಅದು ಸಾಲೋದಿಲ್ಲ, ನೀವು ಕೃಷಿ ಸಾಕ್ಷರಾಗಬೇಕು ಅಂತ ಹೇಳಿದ್ರು ಅವ್ರು. ಕೃಷಿ ಸಾಕ್ಷರ, ನೀವು ಸಾಲೆ ಕಲಿತದ್ದು ಬೇರೆ, ಅಲ್ಲಿ ಕೃಷಿ ಸಾಕ್ಷರ ಅಂದ್ರೆ ಇವತ್ತ ನಾವು ಬೀಜ ಆರಿಸೋದ್ರಿಂದ ಹಿಡಿದು ಬೀಜೋಪಚಾರ ಮಾಡೋದ್ರಿಂದ ಹಿಡಿದು ಬಿತ್ತಿ ರಾಶಿ ಮಾಡೋ ತನಕನು ಅಲ್ಲಿ ಹೊಲದ ಜೊತೆಗೆ ಒಂದು ಅಯನೋಭಾವ ಸಂಬಂಧ ಇಟ್ಕೋಬೇಕು. ಮತ್ತೆ ಏನು ಅವಶ್ಯಕತೆ ಅದ, ಯಾವಾಗ ಏನು ಹೊಡಿಬೇಕು ಅಂತ, ಯಾಕಂದ್ರೆ ಈಗಂತೂ ಸಾಕಷ್ಟು ವಿಜ್ಞಾನಿಗಳು ನಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ರೈತ ಸಂಪರ್ಕ ಕೇಂದ್ರಗಳಿಗೆ ನೀನು ವಿಡಿಯೋ ಮಾಡಿ ಕಳಿಸಿದ್ರು ಆತು, ಹೇಳ್ತಾರೆ ಇಂಥ ಹುಳ ಬಂದತ್ತು ನೋಡ್ರಿ ಏನ್ ಮಾಡ್ಬೇಕಂದ್ರೆ ಯಾವ ಔಷಧ ಹೊಡ್ಬೇಕು ಹೇಳ್ತಾರೆ. ಆಮೇಲೆ ಎಷ್ಟು ಹೊಡಿಬೇಕು ಅನ್ನೋದು ಹೇಳ್ತಾರೆ. ನಾವು ಔಷಧ ಹೊಡಬೇಕು ಅಂದ್ಕೊಳ್ಳಿ ತರದು ಹಂಗೆ ಸಿಕ್ಕಾಬಿಟ್ಟು ಹೊಡೆದ್ಬಿಡ್ತೀವಿ. ಅದು ಏನಾಗಿದೆ ಅಂದ್ರೆ ಆಹಾರ ಒಂದು ಇದ್ರ ಮೇಲೆ ಪರಿಣಾಮ ಬೀರದು. ಈ ಕೃಷಿನೂ ಹಂಗೆ, ಆದ್ರೆ ಒಂದು ನಾವು ಎಚ್ಚರಿಕೆ ವಹಿಸ್ಬೇಕಂತಂದ್ರೆ ಖರ್ಚು ಜಾಸ್ತಿ ಆಗಂಗ್ ನೋಡ್ಕೊಳ್ಬೇಕು, ಇಳುವರಿ ಜಾಸ್ತಿ ಆಗಂಗ್ ನೋಡ್ಕೋಬೇಕು. ಹಾ, ಅಂದ್ರೆ ಖರ್ಚು ಕಡಿಮೆ ಲಾಭ ಜಾಸ್ತಿ ಆಗಬೇಕು. ಅದಾಗಬೇಕು ಅಂದ್ರೆ ನಾವು ಸ್ವಲ್ಪ ತಿಳಿದವ್ರ ಮಾತು ಕೇಳಬೇಕು. ನಮ್ಮ ವಿಜ್ಞಾನಿಗಳು ಹೇಳಿದ್ದಲ್ಲ, ಕೃಷಿ ಸಾಕ್ಷರ ಆಗೋದು ಬಹಳ ಮುಖ್ಯ. ಮತ್ತೆ ನೀ ಆಗ್ಲೇ ಏನಾಗ್ತಿದ್ದಲೋ ಏನು ಸಮಗ್ರ ಕೃಷಿ ಬಹಳ ಚಲೋ ಅಂತ ಹೇಳಿ. ಹೌದೌದೌದು, ಈಗ ಬಹಳಷ್ಟು ಜನರು ಏನ್ ಮಾಡಾಕತ್ತಾರ, ಒಂದ ಬೆಳೆ ಪದ್ಧತಿ ಅನುಸರಿಸಕತ್ತಾರ, ಮಿಶ್ರ ಬೆಳೆ ಪದ್ಧತಿನ ಕೈ ಬಿಟ್ಬಿಟ್ಟಾರ. ಹಿಂಗಾಗಿ ಸಮಗ್ರ ಕೃಷಿಯನ್ನ ನಾವು ಮಾಡೋದ್ರಿಂದ ಬಹಳ ಅನುಕೂಲ ಆಕತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರ, ಅದನ್ನ ಅಳವಡಿಸ್ಕೋಬೇಕಾಯ್ತು ನಾವು. ಈಗ ಹೊಲದಾಗ ನಾವು ಈಗ ಹೆಸರು ಕೈ ಕೊಡ್ತಂದ್ರ ಅಥವಾ ಈಗ ಗೋಂಜೋಳ ಬೆಳಿತಿರ್ತೀವಿ, ಹೌದು, ಅದ್ರ ಕೂಡ ಅಂತರ್ ಬೆಳೆಯಾಗಿ ತೊಗರಿ ಬೆಳಿಬಹುದು. ಅಂಥವೆಲ್ಲ ಬೇರೆ ಬೇರೆ ನಾವು ಬೆಳೆ ಬೆಳಿಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಈಗ ಸಿರಿಧಾನ್ಯಗಳನ್ನು ನೋಡು ಎಷ್ಟು ಬೆಲೆ ಐತೆ ಗೊತ್ತಾನ, ಅವು ಸಂಸ್ಕರಣೆ ಮಾಡೋದೊಂದು ಕಷ್ಟ. ಆದ್ರೆ ಈ ಕಸ ಪಸ ಬೆಳಿಲಾರ್ದು ನೋಡ್ಕೋತಾವು. ಹೌದೌದು, ಆಮೇಲೆ ಬದುಗುಂಟ ಒಂದಿಟ್ಟು ಹಣ್ಣಿನ ಗಿಡ ಹಾಕುವಂಥದ್ದು, ಆಮೇಲೆ ಮತ್ತೆ ಬೇರೆ ಬೇರೆ ಒಂದಿಷ್ಟು ಈ ಹೊರಗಿನ ಬದುವಿಂದ ಯಾಕೆ ಹಾಕೋದಂದ್ರೆ ಆ ಕಡೆ ರೋಗ ಈ ಕಡೆ ಬರಬಾರ್ದಲ್ಲ, ಆ ಕಡೆ ಕೀಟಗಳು ಈ ಕಡೆ ಬರಬಾರ್ದು, ಸರಳ ಬಂದ್ಬಿಡ್ತಾವು. ಅದಕ್ಕೆ ಸಂರಕ್ಷಣೆ ಮಾಡ್ಕೋಬೇಕು, ಬದುವನ್ನು ಸಂರಕ್ಷಣೆ ಮಾಡ್ಕೊಳ್ಳೋದನ್ನ ಮಾಡಬೇಕು. ಆಮೇಲೆ ಈಗ ಒಂದು ಇಲ್ಲಾಂದ್ರೆ ಇನ್ನೊಂದು ನಮ್ಗೆ ಇರ್ಬೇಕು. ಮತ್ತೆ ಆಮೇಲೆ ಮುಖ್ಯವಾಗಿ ಈ ಕೋಳಿ ಸಾಕಣೆ ಮಾಡುವಂಥದ್ದು, ಕುರಿ ಸಾಕಣೆ ಮಾಡುವಂಥದ್ದು ಎಷ್ಟೋ ಮಂದಿ ಮಾಡ್ಲಿಕ್ಕತ್ತಾರ. ಒಂದೇನ್ ಗೊತ್ತನು ಚಂದ್ರು, ಇನ್ನು ಹೆಂಗ ಮೈ ಮುರಿದ್ ದುಡಿತಿಯಲ್ಲ, ಯಾವಾಗ ನೋಡಿದ್ರು ಹೊಲದಾಗ ಇರ್ತೀಪ. ಹಂಗ ನಾವು ಆಲಸ್ಯನ ಕೊಡುವಿ ಕೆಲಸ ಮಾಡೋದು ಬಹಳ ಮುಖ್ಯ. ನೀವು ನೋಡು ಅಳಿತೀವಿ, ಹೌದಲ್ಲ, ಮುಂದೆ ಅದ್ಕೊಳ್ಳೆ ನಾವು ಹೊಲಕ್ಕೆ ಹೋಗೋದ ಕೆಲಸ ಮತ್ತೇನಿಲ್ಲ. ಹಂಗ ಮಾಡಿದ್ರೆ ಅಂದಾಗ ಏನಾಗತ್ತೆ ಅಂದ್ರೆ ಇದನ್ನ ನಾವು ಪರಿಪೂರ್ಣ ಇದು ಇದೇ ನಮ್ಮ ಉದ್ಯೋಗ. ವ್ಯವಸಾಯನೇ ನಮ್ಮ ಮೂಲ ಉದ್ಯೋಗ ಅಂತ ನಾವು ತಿಳ್ಕೊಂಡಾಗ ಮಾತ್ರ ನಾವೇನಾರ ಮಾಡ್ಬೋದು. ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಇದು ಪಾರ್ಟ್ ಟೈಮ್ ಜಾಬ್ ಅನ್ಕೋತಾರ, ಹೊರಗಡೆ ಹೋಗಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಬರ್ತಾರಲ್ಲ ಹಂಗ ತಿಳ್ಕೊಂಡ್ರ. ಹಂಗಂದ್ರೆ ಇದು ಕೃಷಿ ಮಾಡೋದು ಬಹಳ ಕಷ್ಟ, ಬಹಳ ಕಷ್ಟ ಐತಿ. ಮಣ್ಣಿನ ಕುಟ ಮಣ್ಣಾಗಿ ದುಡ್ದಾಗನ ಅದು ಏನಾರ ಫಲ ಕೊಡ್ತೈತಿ. ಅಲ್ಲ ನಿನ್ನ ನೋಡೇ ನಾನು ಒಂಚೂರು ಹಂಗ ಮಾಡ್ಬೇಕು ಅನ್ಕೊಂಡು ಜಾಸ್ತಿ ಹೊಲದಾಗ ಇರಾಕತ್ತೀನಿ, ಮತ್ತೆ ಒಂಚೂರು ನಾನು ಪೀಕ್ ಕಾಣಕತ್ತೀನಿ ನೋಡಪ್ಪ. ಚಲೋ ಮಾಡಿ ಸರ್, ಚಲೋ ಮಾಡಿ. ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಮುಧೋಳ ತಾಲೂಕು ಮಲಾಪುರದ ರೇಣುಕಾಬಾಯಿ ಮಲಾಪುರ ಹಾಗೂ ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ ಕೃಷ್ಣ ರುಕ್ಮಿಣಿ ಸನ್ನಿವೇಶ. ತಾಳಿ ತಂದೆ ವಸುದೇವ ತಾಯಿ ದೇವಕಿ ಉದಾ ಸಾಗರದಲ್ಲಿ ಜನಸಿ ಬಂದಿರುವೆ ಕೃಷ್ಣ ಆದರೆ ಮೊದಲಿಗೆ ತಾನು ಯಾರು ಇತರ ಸಲವಾಗಿ ಹುಟ್ಟಿ ಬಂದಿದ್ದೇನೆ, ಮಾಡ್ತಕ್ಕಂತ ಕರ್ತವ್ಯ ಕರ್ಮಾದಿಗಳೇನು, ಏನು ಮನುಷ್ಯನ ಮೂಲ ಸ್ವರೂಪ ಸ್ಥಿತಿ ಏನು, ನಾನು ಎಲ್ಲಿಗೆ ಹೋಗಿ ಮುಟ್ಟೋಬಿಟ್ಟಿದ್ದೇನೆ, ಇದನ್ನೆಲ್ಲವನ್ನು ತ್ರಿಶಕ್ತಿ ಯಾರಿಗದ, ಈ ಮಾನವನಿಗದ, ಹೌದಲ್ಲೋ. ಈಗ ನಾನು ಬಂದ ಆ ಕ್ಷಣಕ್ಕೆ ನೀನೇ ವಿಚಾರ ಮಾಡಿದ್ವ ನೋಡಿಪ್ಪ, ಒಬ್ರು ನೋಡಿದ ಕ್ಷಣ ಬಹಳ ಪ್ರೀತಿ ಬರ್ತಾ ಇತ್ತು, ಪ್ರೀತಿ ಬರ್ತಾ ಇತ್ತು, ಒಬ್ರು ನೋಡಿದ ಕ್ಷಣ ದುಃಖ ಆಗ್ತಾ ಇತ್ತು, ದುಃಖ ಆಗ್ತಾ ಇತ್ತು, ತಮ್ಮನ್ನ ನೋಡಿದ ಕ್ಷಣ ಅವೆರಡೂ ಇಲ್ಲ ಆಗ್ಯಾವ್ರಿ, ಏನಾಗ್ಯದ ಇವ್ರು ಯಾರಾಗಿರಬಹುದು, ಯಾರು ಇವ್ರು ಪರಿಚಯ ಮಾಡಿಕೊಂಡು ಸದಾ ಕಾಲ ಸೇವೆ ಮಾಡ್ಬೇಕನ್ನುವಂತ ಆಸೆ ಉತ್ಪತ್ತಿ ಆಗ್ಯದರಿ, ಉತ್ಪತ್ತಿ ಆಗ್ಯದ, ಹೌದು, ಅಂದ್ಮೇಲೆ ನನ್ನಲ್ಲಿ ವಿಚಾರ ಮಾಡ್ತಕ್ಕಂಥವಳು ನೀನು ಯಾರು ನೋಡಿಪ್ಪ, ತಮ್ಮ ಸೇವೆ ಮಾಡ್ತಕ್ಕಂತ ದೂತೆ ದೂತೆ ಅಂತಾರ್ರಿ, ದೂತಿ ಹೌದು ಅಂದ್ರೆ ಸೇವಕಳು, ಸೇವಕಳು, ಬಹಳ ಸಂತೋಷ. ಅಂದ್ರೆ ಏನು ಅವತಾರ ಧಾರಣ ಮಾಡಿಕೊಂಡು ಈ ಭೂಮಿ ಮೇಲೆ ಬಂದದ್ದು ನಾನು ಸ್ವಾರ್ಥಕ್ಕಾತ. ಯಾಕೆ ನಾನು ಯಾರು ಯಾರಿಪ್ಪ ಇತರ ಸಲುವಾಗಿ ಇಲ್ಲಿ ಬಂದಿನಿ ಬಂದಿರಿ ನಿನಗೆ ಹೇಳ್ತಾನೆ ತಾವ್ಯಾರು ಅನ್ನೋದು ಮೊದಲು ಹೇಳ್ರಿ. ಹೌದಲ್ಲ ಬಂದಿರ ಆ ನಂತರ ಹೇಳಂತ್ರಿ ಹೇಳ ಕೇಳುವ ಯಾರು ದೇವ ದೇವಕಿ ಸುತ ವಸುದೇವ ದೇವಕಿ ಸುತ ದೇವ ದೇವಕಿ ಸುತ ನನ್ನ ಹೆಸರ ಕೃಷ್ಣನ್ನ ತ ದೇವಕಿ ಸುತ ದೇವದೇವಕಿ ಸುತ ದೇವದೇವಕಿ ಸುತ ವಸುದೇವ ದೇವಕಿ ಸುತ ನನ್ನ ಹೆಸರ ಕೃಷ್ಣನಾಥ ನಾಮ ಕೃಷ್ಣನಾಥ ದಾರಿಮ ಸಾನಿ ರಾಮ ಗ ದೇವ ದೇವಕಿ ದೇವ ದೇವಕಿ ಸುತ ಮಧುರೇವ ದೇವಕಿ ಸುತ ನನ್ನ ಹೆಸರ ಕೃಷ್ಣನಾಥ ನಾಮ ವಸುದೇವ ಸುತಂ ದೇವಂ ಕಂಸ ಚಾನೂರ ಮರ್ಧನಂ ಮರ್ಧನಂ ದೇವಕಿಯ ಪರಮಾನಂದಂ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಅರ್ಥ ಆಗ್ಲಿಲ್ರಿ? ಆಗ್ಲಿಲ್ಲ ಆಗ್ಲಿಲ್ಲ. ವಸುದೇವ ದೇವಕಿಯರ ಮಗನಂತ ಮಗನಾದಂತ ಎನಗೇನಂತಾರ ಏನಂತಾರಿ? ಶ್ರೀಕೃಷ್ಣ ಶ್ರೀಕೃಷ್ಣ ಅಂತಾರ. ಓಹೋ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವ ದೇವೋತ್ತಮ ದೇವ ಶಿಖಾಮಣಿ ಸಂತೋಷ. ಇಷ್ಟು ಹೊತ್ತಿನವರೆಗೆ ತಾವು ಯಾರು ಎಂಬುದನ್ನು ಅರಿಯಲಾರದೆ ಏನೇನು ತಪ್ಪು ತಡೆಗಳನ್ನು ಮಾತಾಡಿದೆ. ಹೌದೌದು, ಕ್ಷಮಾ ಮಾಡ್ಬೇಕ್ರಿಪ್ಪ. ಸಂತೋಷ, ಈ ಅವತಾರ ಧಾರಣ ಮಾಡ್ಲಿಕ್ಕೆ ಕಾರಣ ಏನ್ರಿ? ಕೃಷ್ಣಾವತಾರ ಧಾರಣ ಮಾಡಿಕೊಂಡು ಈ ಭೂಮಿಗೆ ನಾ ಬರಬೇಕಾದ ಕಾರಣ ಏನು? ಕಾರಣ ಏನು? ಏತರ ಸಲವಾಗಿ ಇಲ್ಲಿ ಬಂದಿನಿ ಹೇಳ್ತಾರೆ ಕೇಳ. ಯದ ಯದ ಹಿ ಧರ್ಮಶ ಗ್ಲಾನಿರ್ಭವತಿ ಭಾರತ ಅದ್ಭುತ ನಮ್ಮ ಧರ್ಮಶ ತದಾತ್ಮನ ಪ್ರಜಾಮಿಖ ಯಾವ ಯಾವ ಕಾಲಕ್ಕೆ ಕಾಲಕ್ಕೆ ಈ ಭೂಮಿಯ ಮೇಲೆ ಧರ್ಮ ಕಡಿಮೆ ಆಗಿ ಅಧರ್ಮ ಬೆಳೀತಾ ಇದೆಯೋ ಆವಾವ ಕಾಲಕ್ಕೆ ಹೀಗೆ ಈ ಭೂಮಿನ ಅವತರಿಸ್ತಾ ಇದ್ದೀನಿ. ಬಹಳ ಸಂತೋಷ ಆಯ್ತು. ಯಾರ್ಯಾರ ಸಲುವಾಗಿ ಯಾರ್ಯಾರ ಸಲುವಾಗಿ ಭೂಮಿಗೆ ಅವತರಿಸ್ತಾನ ಕೇಳ. ಪರಿತ್ರಣಾಯ ಸಾಧುನ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಶಂಭವಾಮಿ ಯುಗೇ ಯುಗೇ. ಶಂಭವಾಮಿ ಯುಗೇ ಯುಗೇ. ನೋಡ್ದೂತಿ, ಈ ಭೂಮಿಯ ಮೇಲೆ ಪಾಪಕೃತ್ಯಗಳು ಹೆಚ್ಚಾದ ಕಾರಣ ಕಾರಣ ಯಾರ್ಯಾರು ಮಾಡಿದವ್ರಿ? ಚಕ್ತಾಸುರ, ಚಕಟಾಸುರ, ಬಕಾಸುರ, ಬಕಾಸುರ, ಜರಾಸಂದ, ಜರಾಸಂದ, ಎಣ್ಣ ಮಾವನಾದ ಕಂಸಾಸುರ, ಇಂತಿಂತ ದುಷ್ಟದಿತ್ತರೇಳಿ ಕೂಡಿಕೊಂಡು ಕೂಡಿಕೊಂಡು ಈ ಭೂಮಿಯ ಮೇಲೆ ಮಾಡಬಾರದ ಪಾಪ ಕೃತ್ಯಗಳನ್ನು ಮಾಡತೊಡಗಿದ್ರು. ಎಂತ ಪಾಪ ಮಾಡಿದ್ರಿಪ್ಪ? ಪಾಪ, ಪಾಪದ ಭಾರವನ್ನು ತಾಳಲಾರದೆ ಭೂದೇವಿ ತನ್ನ ಸ್ವರೂಪವನ್ನು ಬಿಟ್ಟು ಬಿಟ್ಟು ಆಕಳ ರೂಪ ಧಾರಣ ಮಾಡಿಕೊಂಡು ಮಾಡಿಕೊಂಡು ಬ್ರಹ್ಮನ ಬಳಿಗೆ ಹೋದಳು. ಹೋದಳು ಹಾಗೆ ಬ್ರಹ್ಮದೇವಿ ಅಂತಾನ. ಏನಂತಾರ್ರಿ? ದೇವಿ ನಾನೊಬ್ಬ ಕರ್ತನು. ಹೌದು, ಈ ನಿನ್ನ ಕಾರ್ಯವು ನನ್ನಿಂದ ಆಗುವಂತಿಲ್ಲ. ಆಗುವಂತೆ ಇಲ್ಲ. ಈ ನಿನ್ನ ಕಾರ್ಯ ನಿರುಗ್ನ ಆಗಬೇಕಾದ್ರೆ ಆ ಶೇಷಾಯ ಅದು ನಾರಾಯಣ ಗತಿ ಎಂದು ತಿಳಿದುಕೊಂಡು ಇಂದ್ರಾದಿ ದೇವತೆಗಳೆಲ್ಲರೂ ಕೂಡಿಕೊಂಡು ಕೂಡಿಕೊಂಡು ಕ್ಷೀರ ಸಾಗರಕ್ಕೆ ಬಂದು ಬಂದು ಎಲ್ಲರೂ ಮರೆಯಿಟ್ರು. ಬೇಡಿಕೊಂಡ್ರು. ಏನಂತ? ಏನಂತ್ರಿ? ಶ್ರೀಮನ್ನಾರಾಯಣನೇ, ನಾರಾಯಣನೇ, ದುಷ್ಟರ್ವಿಯನ್ನು ಸಿರದ ಮೇಲೆ ಮಾಡಬಾರದ ಪಾಪ ಕೃತ್ಯಗಳು ಮಾಡತೊಡಗಿದ್ದಾರೆ. ತೊಡಗಿದ್ದಾರೆ. ನಾನು ಸರಿಸಲಾರಿ, ಇದರಿಂದ ನಾನು ಮುಕ್ತಳರಾಗಿ ಮಾಡಬೇಕೆಂದು ಬೇಡಿಕೊಂಡಳು. ಬೇಡಿಕೊಂಡಳು. ಆವಾಗ ನಾನೇನು ಮಾಡಿದೆ? ಏನು ಮಾಡಿದ್ರಿ? ದೇವತೆಗಳ ಮಾತನ್ನು ಮನ್ನಿಸಿ ಮನ್ನಿಸಿ ಭೂದೇವಿ ಮೊರೆಯನ್ನು ಲಾಲಿಸಿ ಭೂದೇವಿ ಹೇಳಿದೆ. ಏನಂತ ಹೇಳಿದ್ರಿ? ದೇವಿ, ಈಗ ನನಗೆ ಸಮಯವಿಲ್ಲ. ಸಮಯವಿಲ್ಲ. ಇನ್ನೂ ಕೆಲವು ದಿವಸ ದೈತರ ಕಾಟ ಸೇರಿಸು. ಮುಂದೆ ವಸುದೇವ ದೇವಕ್ಯರ ಎಂಟನೇ ಗರ್ಭಕ್ಕೆ ಶ್ರೀಕೃಷ್ಣನೆಂಬ ನಾಮವನ್ನು ಧರಿಸಿಕೊಂಡು ಬಂದು ನಿನಗೆ ಬಂದಂತ ಪಾಪದ ಭಾರವನ್ನು ಕಡಿಮೆ ಮಾಡುತ್ತೇನೆ ಎಂದು ಭೂಮಿಗೆ ನಾನು ಹೇಳಿದ್ದೆ. ವಚನ ಕೊಟ್ಟಿದ್ರಿ. ಆದ ಕಾರಣ ಇಲ್ಲಿ ಬರಬೇಕಾಗಿತ್ತು. ಬಂದಿನಿ. ಪ್ರಕಾರ ಈಗ ಈ ಅವತಾರ ಧಾರಣೆ ಮಾಡಿದ್ರಿ. ಬಂದಿನಿ ಇಲ್ಲಿ. ಬಹಳ ಸಂತೋಷ ಆಯ್ತ್ರಿ. ಹಾ, ಈ ರಂಗ ಭೂಮಿ ಮೇಲೆ ಬರ್ಬೇಕಂತ ಒಬ್ಬರೇ ಬಂದಿರೋ ಮತ್ತೆ ಸಂತಿ ಯಾರು ತಗೊಂಡ್ ಬಂದಿರೋ? ಬಂದಾರ. ಬಂದಾರ. ಹಾ, ಯಾರ್ಯಾರ್ರಿ? ಯಾರ್ಯಾರು ಬಂದಾರ? ಆದರೆ ಮಾಧವ ಮಧುಸೂದನ ರುಕ್ಮಿಣಿ ಮದನಾದ ಅವ್ರನ್ನೆಲ್ಲ ಕೂಡ್ಕೊಂಡು ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ. ಇವರೆಲ್ಲರೂ ಈಗ ಸದ್ಯ ತಮ್ಮ ಹಿಂಬಾಲಿ ಬಂದಾರಿ? ಬಂದಾರ. ಈಗ ಸದ್ಯ ತಮ್ಮ ವಾಮ ಭಾಗದಲ್ಲಿದ್ದಂತ ತಾಯಿಯವರು ಯಾರಿಪ್ಪ? ರುಕ್ಮಿಣಿ. ಪರಮಾತ್ಮ ತಮ್ಮ ದರ್ಶನ ಆಗ್ಯದ. ಆಗ್ಯದ. ಸಂತೋಷ ಆಗ್ಯದ. ಆಗ್ಯದ. ಆಶೀರ್ವಾದನೂ ಆಗ್ಯದ. ಆಗ್ಯದ. ಇನ್ ಮೇಲೆ ತಾಯಿಯವ್ರಿಗೆ ಭೇಟಿ ಆಗಿ ಬರ್ತನ್ರಿ? ರುಕ್ಮಿಣಿ ಭೇಟಿ ಕೊಡ್ಬೇಕತ್ತ? ಹೌದ್ರಿ. ದರ್ಶನ ಮಾಡ್ಕೋಬೇಕು. ಆಶೀರ್ವಾದ ಪಡ್ಕೋಬೇಕು. ಆಸೆ. ಹೌದು. ಆಶೀರ್ವಾದ ಹೋಗಿ ಬರ್ವಾ. ಬಹಳ ಸಂತೋಷ. ದೌಡ್ ಬಾ. ತಾಯಿಯವರೇ, ತಾವು ಬಂದಂತವ್ರು ಯಾರಮ್ಮ? ನಾನು ಏಳು ಮಕ್ಕಳ ತಾಯವ. ಹೋಗಲಿ ಬಿಡಮ್ಮ. ಹೆಣ್ಣು ಮಕ್ಕಳಿಗೆ ಅತಿ ಪ್ರೀತಿಯಾದಂತ ವಸ್ತು ಅಂದ್ರೆ ಯಾವ್ದ್ರಿ? ಅಮ್ಮ ತವರ ಮನೆ. ತಮ್ಮ ತವರ ಮನೆ ಯಾವುದು? ಯಾವುದು? ಹಾಗೂ ಅತ್ತೆಯವರ ಮನೆ ಯಾವುದು? ಯಾವುದು? ಮತ್ತು ತಾವು ಇರತಕ್ಕಂತ ಸ್ಥಾನ ಯಾವ್ದಮ್ಮ? ಹೇಳ್ಬೇಕಮ್ಮ. ಗುರುತಾಗ್ತದ್ರಿ? ಕೇಳು. ಹಾ, ಇದೇವಲ್ಲದೆ ದ್ವಾರಕಾ ಪಟ್ಟಣದಲ್ಲಿ ಅನ್ನ ಅತ್ಯಂದ್ರ ಮನೆ ಉಂಟು. ಆನಂದವೇ ಆನಂದ. ನಾವಿರುವಂತ ಸ್ಥಾನ ವೈಕುಂಠಪುರ ನೋಡಮ್ಮ. ವೈಕುಂಠ ಅಂದ್ರೆ ಮೇಲೆ ಮೇಲೆ ವೈಕುಂಠಪುರಕ್ಕೆ ಅಧಿಕಾರಸ್ಥರ ಅಂದ್ರ ತಾವು. ಹೌದು. ಬಹಳ ಸಂತೋಷ ಆಯ್ತಮ್ಮ. ತಮಗ ಅತ್ತೆಯವರು ಇರ್ಬೇಕಲ್ರಿ? ಇದ್ದಾರಮ್ಮ. ಮತ್ತ ಮಾವ ಅವರಾದ್ರೂ ಇದ್ದಾರ? ತಮ್ಮ ಅತ್ತಿ ಯಾರು? ಮಾವ ಯಾರು? ಯಾರು? ಮತ್ತು ಭಾವನಾರು ಯಾರು ಹೇಳ್ಬೇಕಮ್ಮ? ಹೇಳ್ಬೇಕ? ಹೌದ್ರಿ ಕೇಳು. ಬಹಳ ಸಂತೋಷ ಆಯ್ತಮ್ಮ. ಹೌದಮ್ಮ. ಇವ್ರನ್ನೆಲ್ಲ ತಕೊಂಡು ನಮ್ಗೆ ಮಾಡ್ಬೇಕಾಗಿದೆ. ಏನಾಗಿದೆ? ಆದ್ರೆ ತಮ್ಮ ಮೂಲ 5 ಗಂಟೆ ಉಳ್ದದ. ಅಂದ್ರೆ ಏನಮ್ಮ? ಅಂದ್ರೆ ತಮ್ಮ ಪುರುಷಂದ್ರ ಹೆಸರು. ಹೌದಾ? ಹುನ್ರಿ ಕೇಳಮ್ಮ. ಹೇಳ್ರಿ ಲೈವ. ಶ್ರೀ ಕೃಷ್ಣ ಪುರುಷ ನಮ. ಪರಮಾತ್ಮರು ನನಗ ಪ್ರೀತಿ. ಏನೇವ ಪರಮಾತ್ಮನ ಹೆಸರು ಹೇಳ್ಬೇಕಾದ್ರಿ ಅಂತ ಹೇಳಿ ಯಾಕೆ ನಾಚ್ಕೋತ್ರಿ? ನಾಚಿಗೆ ಬರ್ತದೆ. ನಾಚಿಗೆ ಬರೋದು ಸ್ವಾಭಾವಿಕದಮ್ಮ. ಹೌದಮ್ಮ. ಆದ್ರೆ ತಮ್ಮ ಹೆಸರ ಗುರ್ತಾಗಲಿಲ್ಲರಿ? ಗುರ್ತಿಲ್ಲ. ಗುರ್ತಿಲ್ಲಮ್ಮ. ಹೇಳ್ಬೇಕಮ್ಮ. ಹೇಳ್ಬೇಕ್ರಿ. ಕೃಷ್ಣ ರುಕ್ಮಿಣಿ ಸತ್ಯಭಾಮ. ಹೌದಿಲ್ಲ? ಎಣಗ ಬಂದು ರಣ್ಯ ರುಕ್ಮಿಣಿ ರಣ್ಯ ರುಕ್ಮಿಣಿ ಅತ್ತಾರಮ್ಮ. ಎಂತವ್ರಿ ನಿಮ್ ಹೆಸರು? ಇಲ್ಲಮ್ಮ, ಈಗ ಸದ್ಯ ನಿಮ್ಮ ಅರಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬರ್ಲಿಕ್ಕೆ ಕಾರಣ ನೀವ? ಈಗ ಪರಮಾತ್ಮರ ಸೋದರತಾಗಿ ಬಂದಿದ್ದೀನಮ್ಮ. ಭಗವಂತನ ಸೋದಾರ್ಥವಾಗಿ ಅಂತ ಮಾತು ಹೇಳಮ್ಮ. ಆ ತಾಯಿ, ಆ ಪರಮಾತ್ಮ ಅಂದ್ರೆ ಎಂತಾತ? ಎಂತಾತ? ಆತನ ನಾಮಸ್ಮರಣೆ ಮಾಡ್ಕೊತ ಹೋಗಣ್ರಿ. ಹೋಗ್ ನಡಿಯಮ್ಮ. ಪರಮಾತ್ಮ ಹೆಸರಾಗ್ತದ. ಹೋಗ್ ನಡಿ. ಹೋಗ್ರಿ.